ಅನಿರುದ್ಧ ಅನುಪ್ರಾಣ ಇಂದ್ರ ಪಾರ್ವತಿ ಶಿವ ಸರಸ್ವತಿ ಭಾರತೀಯರು ಮಹಿಳೆಯರು ಈ ಇಲ್ಲಿ ನಡೆದ ಎಲ್ಲ ಸೌಂದರ್ಯವು ನಂದೇ ಅಂತ ಉಪಾಸನೆಯಲ್ಲಿ ಇವಾಗ ಇತರರ ರಾತ್ರಿ ಸಂಕಲ್ಪ ಮಾಡಲಿಕ್ಕಾಗ ನಿದ್ರೆ ಮಾಡುವ ಕಾಲ ಸಂಕಲ್ಪದ ಕಾಲ ಮುಗಿಯಿತು. ಅದರಿಂದ ಈ ಸಂಕಲ್ಪವನ್ನು ಇಲ್ಲಿ ನಿಲ್ಲಿಸಿ ನಾಳೆ ಬೆಳಿಗ್ಗೆ ಸಂಕಲ್ಪದ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ಸೇರಿದಾಗ ನೋಡೋಣ. ಯಂತು ಮಮಾಂಗಾನಿ ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮನಿರಾಕುರ್ಯಾಂ ಮಾಮಾ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಮುಂದೆ 21 ಜುಲೈ 2000 ಇಸ್ವಿಯ ಬೆಳಗಿನ ಪ್ರವಚನ ಪ್ರಾರಂಭ. ನಮಸ್ಕಾರ. ವಾಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮನಿರಾಕುರ್ಯಾಂ ಮಾಮಾ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತ್ವನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯಂ ಪರಿಷತ್ಸು ಧರ್ಮಾಸ್ತೇ ಮಯಿ ಸಂತು ಶಾಂತಿ ಶಾಂತಿ ಶಾಂತಿ. ಸಂಕಲ್ಪದ ದೇವತೆ, ಸಂಕಲ್ಪದ ದೇವತೆ ಮಿತ್ರ. ಅವರು ಪೂರ್ವ ದಿಕ್ಕಿನ ದೇವತೆ, ಹಗಲಿನ ದೇವತೆ ಮತ್ತು ಸಂಕಲ್ಪದ ದೇವತೆ. ಅಂಥ ಮಿತ್ರನನ್ನ ಮಿತ್ರನ ಪ್ರತೀಕದಲ್ಲಿ ಭಗವಂತನನ್ನ ಉಪಾಸನೆ ಮಾಡಿದರೆ ಅದರ ಫಲ ಏನು ಅನ್ನುವುದನ್ನು ನಾವು ಇವತ್ತು ನೋಡಬೇಕು. ಅದರಿಂದ ಅರ್ಥ ಸಂಕಲ್ಪದ ಶಕ್ತಿ. ಸಂಕಲ್ಪ ದೇವತೆಯಾದ ಮಿತ್ರ ಸಮಸ್ತ ಪ್ರಪಂಚದ ಜಡ ಪ್ರಪಂಚದ ಎಲ್ಲ ಮುಖಗಳನ್ನು ನಿಯಂತ್ರಿಸುವ ಶಕ್ತಿ ಇರತಕ್ಕಂತಹ ದೇವತೆಯವನು. ಆದ್ರಿಂದ ಅವನ ಹೊರಗಿನಿಂದ ಹೀಗೆ ಸಂಕಲ್ಪದಲ್ಲಿ ಭಗವಂತ ಸ್ವಯಃ ಸಂಕಲ್ಪ ಉಪಾಸ್ವ ಸಹೇಷ ಸಂಕಲ್ಪ ಇದು ಸಂಕಲ್ಪನಾಮಕನಾಗಿರತಕ್ಕಂಥ ಮಿತ್ರನ ಮಹಿಮೆ. ಅವನಲ್ಲಿ ಭಗವಂತನು ಸ್ವಯ ಸಂಕಲ್ಪಂ ಪ್ರಜ್ಞೆಯಂತೆ ಉಪಾಸನೆ. ಆ ಸಂಕಲ್ಪದಲ್ಲಿ ಭಗವಂತ ಉಪಾಸನೆ ಮಾಡಿದರೆ ಏನಾಗುತ್ತೆ? ಕ್ಲುಪ್ತಾನ್ ವೈಸಲೋಕಾನ್ ಧ್ರುವಾನ್ ಧ್ರುವ ಪ್ರತಿಷ್ಠಿತಾನ್ ಪ್ರತಿಷ್ಠಿತ ಅವ್ಯಧಮಾನ್ ಅವ್ಯಧಮಾನ ಅಭಿಷಿಧ್ಯತಿ. ಯಾವತ್ ಸಂಕಲ್ಪ ಸಿಗತಂ ತತ್ರಾಸಿ ಯಥಾ ಕಾಮಚಾರೋ ಭವತಿ ಯಸ್ ಸಂಕಲ್ಪಂ ಪ್ರಜ್ಞೆಯಂತೆ ಉಪಾಸನೆ. ಸಂಕಲ್ಪದಲ್ಲಿ ಅಂದರೆ ಸಂಕಲ್ಪದ ಅಭಿಮಾನ ದೇವತೆಯಾಗಿರತಕ್ಕಂಥ ಮಿತ್ರದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದರೆ ಈ ಮಿತ್ರನ ಉಪಾಸನೆ ಅದಕ್ಕೋಸ್ಕರವೇ ಪ್ರತಿನಿತ್ಯ ದಿಗುಪಸ್ಥಾನದಲ್ಲಿ ಅದು ಕೆಲವು ಸಂಪ್ರದಾಯದಲ್ಲಿ ಇಲ್ಲ. ಪ್ರಾಯ ಇಲ್ಲಿಯ ಸಂಧ್ಯಾಂದರೆಯಲ್ಲಿ ಮಿತ್ರನ ಮತ್ತೊಂದು ಉಪಾಸನೆ ಇಲ್ಲ ಅಂತ ಸಂಧ್ಯಾಂದ್ರೆ ಪ್ರಾಚ್ಯಾಂ ದಿಶೆ. ಆದರೆ ಪ್ರಾಚೀನ ದಿಕ್ಕಿನಲ್ಲಿ ಮಿತ್ರನ ಮಿತ್ರಸ್ಯ ದರ್ಶನ ಇದನ್ನೋ ದೇವಸ್ಯ ದಾನ ಸಿಂಹ ಮಿತ್ರನ ಪ್ರತೀಕದಲ್ಲಿ ಉಪಾಸನೆ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ. ನಮ್ಮಲ್ಲಿ ಸಂಧ್ಯಾವಂದನೆಯಲ್ಲಿ ಪ್ರಾಚೀನ ದಿಕ್ಕಿನಲ್ಲಿ ಮಿತ್ರನಲ್ಲಿ ಉಪಾಸನೆ ಮಾಡಲೇಬೇಕು ಬೆಳಿಗ್ಗೆ ಸಂಧ್ಯಾವಂದನೆಯಲ್ಲಿ. ಕೆಲವು ಕಡೆ ಕೆಲವು ಬೇರೆ ಬೇರೆ ಪದ್ಧತಿಗಳಿವೆ, ಕೆಲವು ಪದ್ಧತಿ ಇಲ್ಲ. ಹೀಗೆ ಪ್ರಾಚೀನ ದಿಕ್ಕಿನ ಅಧಿಪತಿಯಾಗಿರ್ತಕ್ಕ ಹಗಲಿನ ಅಧಿಪತಿಯಾದ ಮಿತ್ರನನ್ನ ಬೆಳಿಗ್ಗೆ ಎಂದು ಹಗಲು ಪ್ರಾರಂಭವಾದಾಗ ಪ್ರಾಚೀಮುಖವಾಗಿ ನಿಂತುಕೊಂಡು ಆ ಮಿತ್ರನಲ್ಲಿ ನನ್ನ ಒಳ್ಳೆಯ ಸಂಕಲ್ಪವನ್ನು ಜಾಗೃತಗೊಳಿಸುವಂತೆ ಪ್ರಾರ್ಥನೆ ಮಾಡುದು ಸಂಧ್ಯಾವಂದನೆಯಲ್ಲಿ ಒಂದು ಮುಖ. ಹಾಗೆ ಮಾಡಿದರೆ ಏನಾಗುತ್ತೆ ಅಂದರೆ ಕ್ಲುಪ್ತಾನ್ ವೈ ಸಲೋಕಾನ್ ಧ್ರುವಾನ್ ಧ್ರುವ ಪ್ರತಿಷ್ಠಿತಾನ್ ಪ್ರತಿಷ್ಠಿತ ಅವ್ಯಧಮಾನ ಅವ್ಯಧಮಾನ ಸಿದ್ಧತಿ. ಕ್ಲುಪ್ತವಾದ ಲೋಕ ಅಂದ್ರೆ ಅವನ ಸಾಧನೆಗೆ ಯಾವ ಲೋಕ ಅವನಿಗೆ ಕ್ಲುಪ್ತವೋ. ಎಲ್ಲರಿಗೂ ಎಲ್ಲವೂ ಕ್ಲುಪ್ತ ಅಲ್ಲ. ಅದೇ ರೀತಿಯ ಫಲವನ್ನು ಪಡೆಯುವುದು ಅಲ್ಲ. ಅವರವರ ಸಾಧನೆಗೆ ತಕ್ಕಂತೆ ಅವರವರ ಸ್ಥಿತಿ. ಮೋಕ್ಷದಲ್ಲಿ ಕೂಡ ಎಲ್ಲರೂ ಒಂದೇ ಥರ ಇರುವುದಿಲ್ಲ. ಮೋಕ್ಷದಲ್ಲಿಯೂ ಅವರವರು ಅವರವರ ಥರವೇ ಇರುವುದು. ನಾನು ನಿಮ್ಮ ಥರ, ನೀವು ನನ್ನ ಥರ ಇರ್ಲಿಕ್ಕೆ ಅವರು ಲೋಕದಲ್ಲಿ ಇರ್ಬೋದು, ಒಬ್ಬರಾಗಿ ಒಬ್ಬರು ಲಿಮಿಟೇಷನ್. ಮೋಕ್ಷದಲ್ಲಿ ಆಗಲ್ಲ, ನಾನು ನನ್ನ ಥರ, ನೀವು ನಿಮ್ಮ ಥರವೇ ಇರುವುದು ಮೋಕ್ಷ, ಸಹಜ ಸ್ಥಿತಿ ಮೋಕ್ಷ. ಅದರಿಂದ ಮೋಕ್ಷದಲ್ಲಿ ಕೂಡ ತೃಪ್ತ ಅಂದ್ರೆ ಎಷ್ಟು ತೃಪ್ತವೋ ನಿಯತವೋ ಅಂತಹ ಫಲವನ್ನಷ್ಟೇ ಪಡೀತಾರೆ. ಇನ್ನೊಬ್ಬರಿಗೆ ತೃಪ್ತವಾದನ್ನು ನಾನು ಪಡೆಯುವ ಹಾಗಿಲ್ಲ, ನನ್ನೊಬ್ಬರಿಗೆ ನನ್ನ ತೃಪ್ತವಾದನ್ನು ಇನ್ನೊಬ್ಬರು ಪಡೆಯುವಾಗ ತೃಪ್ತ ಅಂದ್ರೆ ಸಂಕಲ್ಪ ದೇವತೆಯ ಉಪಾಸನೆಯಿಂದ ಅವರಿಗೆ ತೃಪ್ತವಾದಂತಹ ಫಲವನ್ನು ಪಡೀತಾರೆ. ಎಂತಹ ಫಲ? ಮೋಕ್ಷಾಂತವಾದ ಫಲ ಅಂತ ಹೇಳಿ ಧ್ರುವಾನ್ ಧ್ರುವ ಪ್ರತಿಷ್ಠಿತ ಅಂದ್ರೆ ಪ್ರತಿಷ್ಠಿತ ಅವ್ಯಧಮಾನ ಅಂದ್ರೆ ಅವ್ಯಧಮಾನ ಧ್ರುವಾನ್ ಧ್ರುವವಾದಂತಹ ಲೋಕಗಳನ್ನು ಪಡೀತಾನೆ. ಅಳಿವಿಲ್ಲದ ಲೋಕ, ಯಾಕೆಂದ್ರೆ ಇವನು ಧ್ರುವ, ಇವನಿಗೆ ಅಳಿವಿಲ್ಲ. ಅದರಿಂದ ಅಳಿವಿಲ್ಲದೆ ಇದ್ದವನಿಗೆ ಅಳಿವಿಲ್ಲದ ಒಂದು ನೆಲೆ ಬೇಕಲ್ಲ. ಇವಾಗ ನಾವು ಇಷ್ಟು ತನಕ ಇದೇ ನೆಲೆ ತಿಳ್ಕೊಂಡಿದ್ದೀವಿ, ದೇಹ. ದೇಹದಲ್ಲಿ ಇದು ನಮ್ಮ ನೆಲೆ, ಇದರಲ್ಲಿ ನಾವು ಇರತಕ್ಕಂತ ನಮ್ಮ ಮನೆ ಅಂತ. ಆದರೆ ವಿಷಯ ಏನಂದ್ರೆ ನಾವು ನಮಗೆ ಅಳಿವಿಲ್ಲ, ನಾವಿರೋ ಮನೆಗೆ ಅಳಿವಿದೆ. ಸೊ ಈ ಮನೆ ನಿಂತೋದ್ರೆ ಮುಂದೆ ಮತ್ತೊಂದು ಮನೆ ಹುಡುಕ್ಬೇಕು. ಈ ಸಮಸ್ಯೆ ಇರುವುದು ಸಂಸಾರದಲ್ಲಿ, ಒಂದು ಮನೆ ನಿಂತೋಯ್ತು ಮತ್ತೊಂದು ಮನೆ, ಒಂದು ಮನೆ ಹೋದ್ರೆ ಮತ್ತೊಂದು ಮನೆ. ಈ ಮನೆಗಳನ್ನು ಹುಡುಕೋ ಕಾರ್ಯಕ್ರಮ, ಹೊಸ ಮನೆಯನ್ನು ಹುಡುಕುವುದು. ಇದನ್ನೇ ಕೃಷ್ಣ ವಾಸಾಂಸಿ ಜೀರ್ಣಾನಿ ಅಥವಾ ವಿಹಾಯ ಅಂತ. ಹೊಸ ಬಟ್ಟೆ, ಒಂದು ಬಟ್ಟೆ ಹುಟ್ಕೊಂಡವು ಹೊರದೋಯ್ತು, ಮತ್ತೊಂದು ಬಟ್ಟೆ ಅದು ಹೊರದೋಯ್ತು, ಮತ್ತೊಂದು ಬಟ್ಟೆ. ಈಗ ತಮಾಷೆ ಏನು ಅಂದ್ರೆ, ಈ ವಾಸ ಮಾಡತಕ್ಕ ವ್ಯಕ್ತಿ ಇದ್ದಾನಲ್ಲ ಅವನು ಧ್ರುವ, ಅವನು ವಾಸ ಮಾಡುವ ನೆಲೆ ಉಂಟಲ್ಲ ಅದು ಒಂದು ಧ್ರುವ. ಹಾಗಾಗಿ ಒಂದಲ್ಲಿ ವಾಸ ಮಾಡಿದ, ಆ ಬಿಡಾರ ಬಿದ್ದು ಹೋಯ್ತದು, ಸರಿ ಮತ್ತೊಂದು ಬಿಡಾರ ಹುಡುಕಿದ. ಈ ಬಿಡಾರ ಹುಡುಕುವುದಲ್ಲೇ ನಮ್ಮ ಎಲ್ಲಾ ಎಫರ್ಟ್ ಹೋಗಿತ್ತು. ಅದಕ್ಕೆ ಶಾಸಕ ಹೇಳ್ತಾರೆ, ನೋಡು ನೀನು ಧ್ರುವ, ಅಳಿವಿಲ್ಲದವ, ನಿನಗೆ ಅಳಿವಿಲ್ಲದ ಒಂದು ಬಿಡಾರ ಬೇಡುವ. ಈಗ ಚೇಂಜ್ ಮಾಡ್ತಾನೆ ಇರೋದ, ನಾಲ್ಕು ದಿವಸಕ್ಕೊಮ್ಮೆ ಬಿಡಾರ ಬದಲಾಯಿಸು, ಒಂದು ಬಿಡಾರ ಬಿದ್ದು ಒಂದು ಮನೆ, ಮತ್ತೊಂದು ಮನೆ ಹುಡುಕೋರು, ಅದು ಬೇಡೋ ಮನೇನೆ, ಎಷ್ಟು ದಿವಸ ಬಿಡ್ತು ಅಷ್ಟು ದಿವಸದಲ್ಲಿ ಅದು ಬಿತ್ತು ಮತ್ತೊಂದು ಮನೆ. ಈ ಬೀಳದವನಿಗೆ ಬೀಳದ ಒಂದು ಮನೆ ಬೇಡುವ, ಬೀಳೋ ಮನೆಯಲ್ಲೇ ಮುದ್ದಾಡ್ತಾ ಇರ್ಬೇಕ. ಅದಕ್ಕೆ ಧ್ರುವ ಅಂದ್ರೆ ಧ್ರುವ, ನೀನು ಧ್ರುವ, ನೀನು ನಾಶವಿಲ್ಲದವ, ನಿನಗೆ ನಾಶವಿಲ್ಲದ ಒಂದು ಮನೆ ಬೇಕು. ಅದು ಭಗವಂತನ ಮನೆ, ಅದು ಭಗವಂತನ ಸಾನ್ನಿಧ್ಯ, ಅದನ್ನು ಮೋಕ್ಷ ಅದು. ಅದರಿಂದ ಅಳಿವಿರದ ಜೀವಕ್ಕೆ ಅಳಿವಿರದ ಒಂದು ಮನೆ. ಆ ಮನೆಯಲ್ಲಿ ಅವರಿಗೆ ಎಷ್ಟು ಅಂದ್ರೆ ಕ್ಲಪ್ತ ಎಷ್ಟು ಅಷ್ಟೇ, ಅಲ್ಲಿಯೂ ಕೂಡ ಮನೆಯಲ್ಲಿ ಪೂರ್ತಿ ಅವರಿಗೆ ಸ್ವಾತಂತ್ರ್ಯ ಏನಿಲ್ಲ, ಅವರಿಗೆ ಕೃತವಾದಂತಹ ಸಿಕ್ಕಿತು. ಆದ್ರೆ ಮತ್ತೆ ಪುನಃ ಮನೆ ಬಾಡಿಗೆ ಬೇರೆ, ಬಾಡಿಗೆ ಮನೆ ಹುಡುಗ ಪ್ರಶ್ನೆ ಇಲ್ಲ, ಪರ್ಮನೆಂಟ್. ಯಾಕೆಂದ್ರೆ ಪ್ರತಿಷ್ಠಿತ ಅನ್ನ ಪ್ರತಿಷ್ಠಿತ, ಈ ದೇಹ ಅನ್ನೋದು ಅಪ್ರತಿಷ್ಠೆ, ಅದಕ್ಕೆ ನೆಲೆ ಇಲ್ಲ, ಅದು ಸ್ವಂತ ನೆಲೆ ಇಲ್ಲ. ಅದಕ್ಕೆ ನಮಗೆ ಅದು ನೆಲೆ, ಅದಕ್ಕೆ ಸ್ವಂತ ನೆಲೆ ಇಲ್ಲ. ಯಾಕೆಂದ್ರೆ ಎಲ್ಲಿ ಇದಿರಬೇಕಾದದ್ದು ಈ ದೇಹ ಅಂದ್ರೆ ಏನು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇದಕ್ಕೆ ಎಲ್ಲಿ ನೆಲೆ? ಮಣ್ಣಿಗೆ ಮಣ್ಣಿನಲ್ಲಿ, ನೀರಿಗೆ ನೀರಿನಲ್ಲಿ, ಬೆಂಕಿಗೆ ಬೆಂಕಿಯಲ್ಲಿ, ಗಾಳಿಗೆ ಗಾಳಿಯಲ್ಲಿ, ಆಕಾಶಕ್ಕೆ ಆಕಾಶದಲ್ಲಿ. ಐದು ಒಂದಿದ್ದದ್ದು ಐದಾಗಿ ಹೋಗುತ್ತೆ, ಒಂದು ನೆಲೆಯೇ ಇಲ್ಲ. ಶಾಶ್ವತವಾದ ಸ್ಥಿರವಾದ ನೆಲೆ ಇಲ್ಲದ ಶರೀರದಲ್ಲಿ ಸ್ಥಿರವಾದ ಜೀವಕ್ಕೂ ತಿಂತಾರೆ, ಸ್ಥಿರವಲ್ಲದ ಶರೀರದಲ್ಲಿ ಸ್ಥಿರವಾದ ಜೀವಕ್ಕೂ ತಿಂತಾರೆ. ಅದಕ್ಕೋಸ್ಕರ ಒಂದು ಸ್ಥಿರವಾದ ನೆಲೆ ಬೇಡದಯ್ಯ ನಿನಗೆ, ಅದೇ ಭಗವಂತನಂತ ಸ್ಥಿರ ಅಪ್ರತಿಷ್ಠೆ ಪ್ರತಿಷ್ಠಿತ ಅಂತ ಪ್ರತಿಷ್ಠಿತ. ಆಮೇಲೆ ಇನ್ನೊಂದೇನಂದ್ರೆ ನೀನು ಜೀವ ಅವ್ಯಥಮಾನ, ವ್ಯಥೆಯೇ ಇಲ್ಲ, ದುಃಖವೇ ಇಲ್ಲದ ಜ್ಞಾನಾನಂದ ಸ್ವರೂಪ ಅಂತ ಜೀವ. ಆದರೆ ಇಲ್ಲಿ ಬಂದು ಸೇರ್ಕೊಂಡು ದುಃಖ ಪಡ್ತಾ ಉಂಟು. ಜ್ಞಾನಾನಂದ ಸ್ವರೂಪವಾದ ಜೀವ ಅಜ್ಞಾನ ಅನಾನಂದಗಳಿಗೆ ಒಳಗಾಗಿ ಈ ಪಂಚಭೌತಿಕ ಶರೀರದೊಳಗೆ ಒದ್ದಾಡ್ತಾ ಉಂಟಲ್ಲ, ನಿನಗೆ ಈ ಮನೆ ಇದ್ದು ಸುಖ ಇಲ್ಲ ಅಂತ. ನಿತ್ಯ ದುಃಖ, ನಿತ್ಯ ಜನ, ನಿತ್ಯ ತರಡೆ, ನಿತ್ಯ ದುಃಖ, ನಿತ್ಯ ಸೋರೋದು, ನಿತ್ಯ ರಿಪೇರಿ, ಅದಕ್ಕೋಸ್ಕರ ಸಾಲ. ಮನೆಯಲ್ಲಿದ್ದವರಿಗೆ ಎಷ್ಟು ಮಾಡಿದ್ರು ತೃಪ್ತಿ ಇಲ್ಲ, ಮನೆ ಬಂದಿಗೂ ಸಮಾಧಾನ ಇಲ್ಲ, ಹೊರಗಿನವರಿಗೂ ಸಮಾಧಾನ ಇಲ್ಲ, ನಿತ್ಯ ದುಃಖ. ಆದರೆ ಒಳಗಿರತಕ್ಕಂಥ ನೀನು ಆನಂದಮಯ, ಆದರೆ ಅದನ್ನು ಮರೆತು ಈ ದುಃಖವಾದ ದುಃಖಮಯವಾದ ಶರೀರದಲ್ಲಿ ಇದ್ದಿಲ್ಲ. ಅದಕ್ಕೆ ನೀನು ಆನಂದಮಯನಾದ್ದರಿಂದ ನಿನಗೆ ಒಂದು ಆನಂದಮಯವಾದ ಮನೆ ಬೇಡುವ. ಅವ್ಯಥಮಾನ ಅಂದ್ರೆ ಅವ್ಯಥಮಾನ ಅಭಿಸಿದ್ಧತಿ, ಅಂಥ ಆನಂದಮಯವಾದ ಜೀವಕ್ಕೆ ಆನಂದಮಯವಾದ ತಾಣ, ಸ್ಥಿರವಾದ ಜೀವಕ್ಕೆ ಸ್ಥಿರವಾದ ತಾಣ, ಅಳಿವಿರದ ಜೀವಕ್ಕೆ ಅಳಿವಿರದ ತಾಣ ಅದು ಸಿಗುತ್ತೆ ಮಿತ್ರದಲ್ಲಿ. ಅಂದ್ರೆ ಇಲ್ಲಿಂದ ಪ್ರಾರಂಭ ಮಾಡಿ ಇದಕ್ಕಿಂತ ಮುಂಚೆ ಸ್ವಾಹ ಬಂತು, ಪರ್ಜನ್ಯ ಬಂತ, ಇವರು ಮೂವರು ಬಂದಾಗ ಈ ಮೂರು ಪ್ರತೀಕದಲ್ಲಿ ಉಪಾಸನೆ ಮಾಡಿದಾಗಲೂ ಅಳಿದಿರದ ಲೋಕದ ಸುದ್ದಿಯೇ ಹೋಗುದಿಲ್ಲ. ಆದರೆ ಸಂಕಲ್ಪ ಬಂತಲ್ಲ, ಸಂಕಲ್ಪ ದೇವತೆ ಬಂದಾಗ ಅಲ್ಲಿ ದೃಢವಾದ ಸಂಕಲ್ಪದಿಂದ ಮೋಕ್ಷಾಂತವಾದ ಸಾಧನೆಗೆ ಕಾರಣವಾಯಿತು. ಆದ್ರಿಂದ ಸಂಕಲ್ಪ ದೇವತೆಯಾಗಿರತಕ್ಕಂಥ ಮಿತ್ರರಿಂದ ಮೋಕ್ಷದ ಸಾಧನೆ ಕ್ಲಿಪ್ತ ಆಯಿತು. ಅಲ್ಲಿ ತನಕ ಪರ್ಜನ್ಯ ಮನಸ್ಸು ಮನಸ್ಸಿನಲ್ಲಿತ್ತು ಮೋಕ್ಷ ಹೋಗಬೇಕು ಅಂತ. ಆದ್ರೆ ಮನಸ್ಸು ಮನಸ್ಸಿನ ಕಥೆ ಗೊತ್ತಲ್ವ, ಮೋಕ್ಷಕ್ಕೆ ಹೋಗಬೇಕು ಅಂತ ಉಂಟು. ಯಾರು ಮುಂದೆ ಅಂತಾರೆ ಯೋಗ್ಯ ನಿದ್ರ ಹೋಗುತ್ತೆ ಇದರಿಂದ ಅಚ್ಚು ಮಾಡಿದ ಮನಸ್ಸು. ಮನಸ್ಸಿನಲ್ಲಿ ತೃಪ್ತಿ ಇಲ್ಲ, ಅದರಲ್ಲಿ ಒಂಥರ ಶೇಕಿ. ಕಡೆಗೆ ಹೌದೋ ಅಲ್ಲೋ, ನಾ ಮೋಕ್ಷ ಯೋಗ್ಯ ಅಲ್ಲದೆ ನಾನು ಸಾಧನೆ ಮಾಡಿದ್ರು ಬೇಗ ಕೆಲವರು ಹೇಳೋದು ಮೋಕ್ಷ ಯೋಗ್ಯದ ಮಾತ್ರ ಮೋಕ್ಷ ಹೋಗೋದಲ್ವ, ಮತ್ತೆ ನಾವೇ ಆ ಸಾಧನೆ ಮಾಡ್ತೀವಿ. ಯಾಕೆ ಗೊತ್ತಾಯ್ತು ಮೋಕ್ಷ ಯೋಗ್ಯದ ಅಲ್ಲ ಅಂತ. ಅಲ್ಲ ಮೋಕ್ಷದ ಅಲ್ಲದೇ ಇದ್ರೆ ವೇಸ್ಟ್, ಅಲ್ಲದೇ ಇದ್ರೆ ಮಾಡದೇ ಇಲ್ಲ ವೇಸ್ಟ್ ಆಗೋ ಪ್ರಶ್ನೆ ಏನಂತಾದ್ರೆ ಮಾಡ್ತೀರಿ. ನೀವು ಯಾರು ಅನ್ನೋದು ಹೇಗೆ ತೀರ್ಮಾನವು, ನೀವೇನ್ ಮಾಡ್ತಾ ಹೋಗ್ಬೇಕು ಅನ್ನೋದು ಇಟ್ ಇಸ್ ಆಲ್ಸೋ ಪ್ರೀ ಡಿಸೈಡೆಡ್ ಬೈ ಯು. ವರಿ ಅಬೌಟ್ ಇಟ್, ನಾನು ಹಾಗೆ ಮಾಡದೇ ಇದ್ರೆ ಮಾಡದೇ ಇದ್ರೆ ಹಾವು, ನೀವು ಮಾಡುವ ಯೋಗ್ಯ ಇದ್ರೆ ಮಾಡಿಯೇ ಮಾಡ್ತೀವಿ, ಇಲ್ಲದ್ರೆ ಮಾಡೋದೇ ಇಲ್ಲ. ಅದು ಮಾಡದೇ ಇದ್ರೆ ಏನಾಗುತ್ತೆ ಪ್ರಶ್ನೆ ಏನಿಲ್ಲ ಬಿಟ್ಟು. ಅದರಿಂದ ಮನಸ್ಸು ತೀರ್ಮಾನ ಮಾಡುವುದಿಲ್ಲ, ಸಂಕಲ್ಪ ಮಾಡುವುದಿಲ್ಲ. ಮನಸ್ಸು ಏನ್ ಮಾಡ್ತಾರೆ, ಸಂಕಲ್ಪ ವಿಕಲ್ಪಾತ್ಮಕ ಮನ, ಸಂಕಲ್ಪ ಮಾಡಬೇಕು ಅಂತ ಕೂಡ ವಿಕಲ್ಪ ಮಾಡುತ್ತಾರೆ. ಬೇಕು ಬೇಡ ಸುಮ್ಮನೆ ಎಲ್ಲಿ ಆಗುತ್ತೆ ನಮಗೆಲ್ಲ ಬೇಡ ಬೇಡ ಅಂತ ಮಾಡುದು. ಆ ಸಂಕಲ್ಪಕ್ಕೆ ಒಂದು ವಿಕಲ್ಪ ಬಂದು ಕೂತ್ಕೊಂಡು ಅದರಿಂದ ತೀರ್ಮಾನ ಅದು ಕ್ಲಿಪ್ತ ಆಗುದು ಯಾವಾಗ ಸಂಕಲ್ಪ ಗಟ್ಟಿಯಾಗುತ್ತೆ. ಅದರಿಂದ ಪರ್ಜನ್ಯನಿಗಿಂತ ಮಿತ್ರ ಗಟ್ಟಿಯಾದ ಮಿತ್ರರಿಂದ ನಮಗೆ ಗಟ್ಟಿಯಾಯಿತು ಸಂಕಲ್ಪ. ಸಂಕಲ್ಪ ಗಟ್ಟಿಯಾದಾಗ ಮೋಕ್ಷದ ಒಂದು ಸ್ಥಿತಿ ಎಂಬುದು ಸ್ಥಿರವಾಯಿತು. ಅಂಥ ಆಮೇಲೆ ಯಾವ ಯಾವ ಸಂಕಲ್ಪ ಸಿಗತಂ ತತ್ರ ಶೇಖಾ ಕಾಮಚಾರೋ ಭವತಿ ಎಸ್ ಸಂಕಲ್ಪ ಪ್ರತ್ಯಪಾಸೆ. ಸಂಕಲ್ಪದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಸಂಕಲ್ಪ ದೇವತೆಯಲ್ಲಿ ಸಂಕಲ್ಪದ ದೇವತೆಯಾದ ಮಿತ್ರನ ವ್ಯಾಪ್ತಿ ಎಷ್ಟೆಷ್ಟು ಇದೆಯೋ ಅಷ್ಟು ಅಧಿಕಾರ ವ್ಯಾಪ್ತಿ ಇರುವ ತಾಣದಲ್ಲೆಲ್ಲ ಇನ್ನೂ ಸಂಚರಿಸಬಲ್ಲ, ಅದನ್ನು ಅನುಭವಿಸಬಲ್ಲ ಅಂತ ಎತ್ತರಕ್ಕೆ ಅಂತಾನೆ. ಮಿತ್ರನ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡಿದ ಆಯ್ತು. ಆದ್ರಿಂದ ಎಸ್ ಸಂಕಲ್ಪ ಪ್ರತ್ಯಪಾಸೆ ಸಂಕಲ್ಪದಲ್ಲಿ ಭಗವಂತನು ನಾರದನಿಗೆ ಇವರೆಲ್ಲ ನನಗಿಂತ ಕೆಳಗಿನ ದರ್ಜೆಯವರಪ್ಪ ಇವ್ರು ಕಟ್ಟಿಕೊಂಡ ಏನ್ ಮಾಡ್ಬೇಕು, ಅಸ್ಥಿ ಭಗವಹ ಸಂಕಲ್ಪ ಭೂಯ ಇತಿ ಮಿತ್ರಕ್ಕಿಂತ ಮೇಲಿನ ಉಪಾಸನೆ ಇದ್ರೆ ಹೇಳಿ. ಈಗ ಮಿತ್ರ ಅವನು 17ನೇ ಕಕ್ಷೆಯಲ್ಲಿರುವವ, ಆದ್ರೆ ಅವನು 17ರಲ್ಲಿದ್ದಾನೆ, ಒಂದಲ್ಲಿ ಭಗವಂತ ಮಧ್ಯದಲ್ಲಿ 15 ಮೆಟ್ಲುಗಳಿವೆ, 15 ಸ್ಟೆಪ್ಸ್ ಇದೆ ಅಂತರ, ಒಂದು ಭಗವಂತ 17 ಮಿತ್ರ, 2ರಿಂದ 17 16 ಅಂದ್ರೆ 15 ಸ್ಟೆಪ್ಸ್ ಇದೆ, ಮಧ್ಯದಲ್ಲಿ 15 ಮೆಟ್ಲು ದೂರ ಇದೆ. ನಾರದನಿಗೆ ಭಗವಂತ ಇರುವುದಿದ್ರು ಅಂತರ ಎಷ್ಟು, ನಾರದ 14ರಲ್ಲಿ ಒಂದು ಅದ್ರ 12 ಮೆಟ್ಲು, ಇವನಿಗಿಂತ 5 ಮೆಟ್ಲು ಮೇಲೆ ಇದ್ದಾನೆ ನಾರದ. ಅದನ್ನ ಅವ್ರು ಹೇಳ್ತಾನೆ ಅಸ್ಥಿ ಭಗವ ಸಂಕಲ್ಪ ಅನ್ಮೂಯ, ಸಂಕಲ್ಪಕ್ಕಿಂತ ದೊಡ್ಡದೇನಾದ್ರೂ ಸಂಗತಿ ಇದ್ರೂ ಪ್ರತೀಕ ಏ ಸಂಕಲ್ಪ ದ್ವಾವ ಮುಯೋ ಅಸ್ಥಿ, ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿದ್ರೆ ಸಾಲದು. ಸಂಕಲ್ಪ ಏನಾಗ್ಬೇಕು, ಸಂಕಲ್ಪ ಮಾಡಬೇಕಾಗಿದ್ರೆ ಏನ್ಬೇಕು ಮನುಷ್ಯನಿಗೆ ಸಂಕಲ್ಪ ಮಾಡಬೇಕಾದ್ರೆ ಸಂಕಲ್ಪಕ್ಕೂ ಕಾರಣವಾದ ಒಂದು ಸಂಗತಿ ಇದೆ, ಅದು ಸಂಕಲ್ಪಕ್ಕಿಂತ ದೊಡ್ಡದು. ಯಾವುದು ಅದು? ಯಾವುದು? ಚಿತ್ತಂ ಭಾವ ಸಂಕಲ್ಪ ಅನ್ಮೂಯ. 17ನೇ ಮೆಟ್ಲಲ್ಲಿದ್ದಾನೆ ಭಗವಂತನಿಂದ, ಭಗವಂತನನ್ನು ಬಂದು ತಗೊಂಡ್ರೆ ಅಲ್ಲಿಂದ 17ನೇ ಮೆಟ್ಲಲ್ಲಿದ್ದಾನೆ ಸಂಕಲ್ಪ ದೇವತೆ ಆದ ಮಿತ್ರ. ಅದಕ್ಕಿಂತ ಒಂದು ಮೆಟ್ಲು ಕೆಳಗೆ ಬಂದರೆ ವಿಶ್ವಾಮಿತ್ರ, ಸಪ್ತರ್ಷಿಗಳು ಮತ್ತು ವೈವಸ್ವತ ಮನುಷ್ಯ 16ನೇ ಮೆಟ್ಲಲ್ಲಿ. ಅವರು ಯಾರು ಬೇಡ ನಮಗೆ, ಅವನೇ ವೈವಸ್ವತ ಮನುವಿನಲ್ಲಿ ವಿಶ್ರಾಂತಿ ಸಪ್ತರ್ಷಿಗಳಲ್ಲಿ ಅದು ಉಪಾಸನೆ ಬೇಡ. ಅದಕ್ಕಿಂತ ಕೆಳಗೆ ಬಂದಿಲ್ಲ ಯಾವುದು, 15ನೇ ಮೆಟ್ಲಿ ಬಂದು 15ನೇ ಮೆಟ್ಲಿ ಬಂದ ನಾರದನಿಗಿಂತ ಜಸ್ಟ್ ಒಂದು ಮೆಟ್ಲು ಕೆಳಗೆ, ಒಂದು ಚಿತ್ತದ ದೇವತೆ. ನಾರದ ಇನ್ನೂ ಎತ್ತರದಲ್ಲಿದ್ದಾನೆ, 15ನೇ ಮೆಟ್ಲಲ್ಲಿ ಚಿತ್ತದ ದೇವತೆಯಾದ ಅಗ್ನಿ ಇದ್ದಾನೆ. ಚಿತ್ತ ಅಂತಂದ್ರೆ ಮೆಮೊರೇಷನ್, ನಮಗೆ ಒಳಗಿನಿಂದ ನೆನಪು ಅನ್ನುವಂತಹ ಸ್ಮರಣ ಶಕ್ತಿ, ಅದೆಲ್ಲಕ್ಕಿಂತ ದೊಡ್ಡಪ್ಪ. ಸಂಕಲ್ಪಕ್ಕಿಂತ ಸ್ಮರಣ ಶಕ್ತಿ ದೊಡ್ಡ. ಯಾಕೆಂದ್ರೆ ಇಲ್ಲಿಗೆ ನಿನ್ನೆ ರಾತ್ರಿ ನಾನು ಏನ್ ಸಂಕಲ್ಪ ಮಾಡಿದ್ದು ಹೇಳ್ರಿ, ನಮ್ಮಂತ ಸಂಕಲ್ಪ ಮಾಡಿದ್ರು ಏನ್ ಮಾಡಿದ್ರು, ನಮಗೆ ಅವನಿಗೆ ಮೆಮೊರಿಯೇ ಇರದೆ ಇತ್ತು. ಒಂದು ಸಂಕಲ್ಪ ಮಾಡಲಿಕ್ಕೆ ಬರುವುದಿಲ್ಲ, ಸಂಕಲ್ಪ ಮಾಡಿದ್ದನ್ನು ಕೃಷ್ಣ ಕೊಟ್ಟು ಬಿಟ್ಟಿದ್ದು ಬರುವುದಿಲ್ಲ. ಅದರಿಂದ ಬಹಳ ಮುಖ್ಯವಾದ ಸಂಗತಿ ಚಿತ್ತ. ಚಿತ್ತ ಅಂತಂದ್ರೆ ಸ್ಮರಣ ಶಕ್ತಿ. ಆ ಸ್ಮರಣ ಶಕ್ತಿಯನ್ನು ನಿಯಂತ್ರಿಸತಕ್ಕಂತಹ ಒಳಗೆ ಆದರೆ ಯಾಕಂದ್ರೆ ಚಿತ್ತ ತಥ ಚಿತ್ತ ಚಿತ್ತ ಅಂದ್ರೆ ಚಿತ್ತತ್ವ ಅಂತ ಅವನು ಅಗ್ನಿಯನ್ನ ಅಗ್ನಿಚಯನ ಅಂತ ಮಾಡಿ ಅಗ್ನಿಚಯನ ಕುಂಡದಲ್ಲಿ ಅಗ್ನಿಯನ್ನ ಚಯನ ಮಾಡಿ ಅಂದ್ರೆ ಪ್ರತಿಷ್ಠೆ ಮಾಡಿ ಹೋಗಿಸುವುದರಿಂದ ಅವನಿಗೆ ಚಿತ್ತ ಅಂತ ಹೆಸರು ಹೊರಗೆ ಆಮೇಲೆ ಹೊರಗಿನಿಂದ ನಮ್ಮ ಹಿಂದಿನ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಗಳನ್ನೆಲ್ಲ ಸಂಚಿತ ಕೊಂಡುಗೊಳಿಸಿ ನೆನಪುಗೊಳಿಸುವುದರಿಂದ ಚಿತ್ತ ಅಂತ ಹೆಸರು ಈ ಅಗ್ನಿ ಕುಂಡದಲ್ಲಿ 360 ಇಟ್ಟಿಗೆಗಳನ್ನು ಸೇರಿಸಿ ಕುಂಡ ಮಾಡಿ ಅದರಲ್ಲಿ ಅಗ್ನಿಯನ್ನು ಸಂಚಯನ ಮಾಡುವುದು ಚಿತ್ತ ಚಿತ್ತ ಅಂದ್ರೆ ಚಯನ ಅಂದ್ರೆ ಒಟ್ಟುಗೂಡಿಸಿ ಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡುವುದು ಆ ಚಿತ್ತದಲ್ಲಿ ಚಿತ ಅದೇ ನೀರು ಚಿತ ಆಗುತ್ತೆ ಚಿತೆ ಅದು ಅಗ್ನಿ ಪ್ರತಿಷ್ಠೆ ಅದು ಕೂಡ ಒಬ್ಬ ಮನುಷ್ಯನನ್ನ ಕೊನೆ ಕ್ಷಣದಲ್ಲಿ ಸುಡುವುದಕ್ಕೋಸ್ಕರ ಅಗ್ನಿಯನ್ನು ಇಡುವುದಕ್ಕೆ ಚಿತೆ ಅನ್ನು ಚಿತೆ ಅಂದ್ರೆ ಒಟ್ಟು ಸೇರಿಸಿದ ಕಟ್ಟಿಗೆ ತರ್ಥ ಚಿತೆ ಅಂದ್ರೆ ಕಟ್ಟಿಗೆಯ ರಾಶಿ ತರ್ಥ ಸಂಚಿತ ಸಮಿತ್ ಚಿತ ಸಮಿತ್ ಹಾಗೆ ಇದು ಸಂಚಿತ ಎಲ್ಲ 360 ಇಟ್ಟಿಗೆಗಳನ್ನು ಚಯನ ಮಾಡಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡುವುದರಿಂದ ಸಂಚಿತವಾದಂತಹ ಕುಂಡದಲ್ಲಿ ಒಂದು ಸನ್ನಿಹಿತನಾದ ಅಗ್ನಿಗೆ ಚಿತ್ತ ಅಂತ ಹೆಸರು ಇದು ಬಾಹ್ಯ ಅರ್ಥ ಒಳಗಿನಿಂದ ಅನೇಕ ಜನ್ಮಗಳಲ್ಲಿ ಸಂಚಿತವಾಗಿರತಕ್ಕಂತಹ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಗಳು ಚಿತಗಳು ಅವುಗಳನ್ನು ತನ್ನೊಂದು ವಿಸ್ತಾರ ಇದೆ ಮತ್ತೆ ನೆನಪು ಕೊಡ್ತಾರೆ ಈ ಜನ್ಮದ್ದೇ ಆಗಬೇಕಾಗಿಲ್ಲ ಹಿಂದಿನ ಜನ್ಮದ್ದು ಅದಕ್ಕೆ ಮುಂದೆ ಒಂದು ಸಾವಿರ ಸಾವಿರ ಜನ್ಮಗಳ ನೆನಪು ಒಳಗಿನಿಂದ ಚಿತ್ತದ ಬಾಕ್ಸ್ನಲ್ಲಿದೆ ಆ ಪೆಟ್ಟಿಗೆ ಓಪನ್ ಮಾಡುವ ಕೆಲಸ ಒಂದೊಂದು ಓಪನ್ ಮಾಡಿದ್ರೆ ಏನಿಲ್ಲ ಪೆಟ್ಟಿಗೆಯಿಂದ ಒಂದೊಂದೇ ತೆಗೆದು ಹೊರಗೆ ಹಾಕಿದ ಬುದ್ಧವರ್ಷಂದ್ರೆ ಒಂದೊಂದು ನೆನಪಾಗಿ ಶುರುವಾಗುತ್ತೆ ಆದ್ರಿಂದ ನಾವು ಸಂಚಿತವಾಗಿ ಪಡೆದುಕೊಂಡು ಬಂದು ಹೊರಗಿನಿಂದ ಸಂಗ್ರಹಿತವಾಗಿರತಕ್ಕಂಥ ಅನುಭೂತಿಗಳ ನೆನಪನ್ನ ತನ್ನ ವಿಸ್ತಾರಗೊಳಿಸುವುದು ಚಿತ್ತ ಹಾಗೆ ಒಳಗು ಚಿತ್ತ ಹೊರಗು ಚಿತ್ತ ಹೊರಗೆ ಬೆಂಕಿ ಅಗ್ನಿ ಚಯನ ಒಳಗಿನಿಂದ ಸ್ಮರಣ ಚಯನ ಅನುಭೂತಿ ಚಯನ ಹೀಗೆ ಚಿತ್ತನಾಮಕನಾದ ಅಗ್ನಿ ನಮ್ಮ ನೆನಪುಗಳನ್ನು ಜಾಗೃತಗೊಳಿಸಬಹುದು ಈ ಸ್ಮರಣ ಶಕ್ತಿಯ ನಿಯಾಮಕರಾದ ಅಗ್ನಿ ಮಿತ್ರನಿಗಿಂತ ದೊಡ್ಡವನು ಮಿತ್ರ ನೋಡಿ ಹೊರಗೆ ಆಗುವಾಗ ಅವರು ಕೋರ್ಟ್ ಹೋದೆ ನೋಡಿದ್ರೆ ಮಿತ್ರ ಪೂರ್ವ ದಿಕ್ಕಿನ ದೇವತೆ ಅಗ್ನಿ ಆಗ್ನೇಯ ಅವನಿಗೆ ಒಂದು ಸ್ವಂತ ದಿಕ್ಕಿಲ್ಲ ಮೂಲೆ ಒಂದು ಮೂಲೆಯಲ್ಲಿರುವುದು ಸಣ್ಣವರೆಲ್ಲ ಎದುರು ಬಂದು ಕೂತ್ಬಿಡ್ತಾರೆ ದೊಡ್ಡವರು ಮೂಲೆ ಸೇರ್ಬಿಟ್ಟು ಅವನ ಮಿತ್ರ ಎದುರು ಬಂದು ಕೂತ್ಬಿಟ್ಟ ಅಗ್ನಿ ಮೂಲೆ ಸೇರಿದ ಹೊರಗಿನ ಡೈರೆಕ್ಷನ್ ನಲ್ಲಿ ಅಗ್ನಿಗೆ ಮೂಲೆ ಆದರೂ ಕೂಡ ಅದು ಒಳಗಿನಿಂದ ಬಹಳ ಮಹತ್ವದ ಸ್ಥಾನ ಅವನಿಗೆ ಅಂತರಂಗದಲ್ಲಿ ಮಿತ್ರನಿಗಿಂತ ಪೂರ್ವ ದಿಕ್ಕಿನ ಅಧಿಪತಿಯಾಗಿರ್ತಕ್ಕ ಮಿತ್ರನಿಗಿಂತ ಹಗಲಿನ ಅಧಿಪತಿಯಾಗಿರತಕ್ಕಂಥ ಮಿತ್ರನಿಗಿಂತ ಈ ಮೂಲೆಯಲ್ಲಿ ಇರತಕ್ಕಂಥ ಅಗ್ನಿ ಆಗ್ನೇಯದ ದೇವತೆಯಾಗಿರತಕ್ಕಂಥ ಅಗ್ನಿ ಬಹಳ ಮಹತ್ವದ ಸ್ಥಾನವನ್ನು ಪಡೀತಾನೆ ಸ್ಮರಣ ಶಕ್ತಿಯ ನಿಯಾಮಕ ಚಿತ್ತಾಭಿಮಾನಿ ಚಿತ್ತ ಅಂತಂದ್ರೆ ಚೈತ್ಯಸ್ಯ ತತ್ವ ಮಮಲಂ ಮಣಿಮಸ್ಯ ಕಂಠೆ ಅಂದರೆ ಚಿತ್ತದ ಅಭಿಮಾನಿ ಚೈತ್ಯ ತತ್ವ ಚತುರ್ಮುಖ ಬ್ರಹ್ಮ ಮೂಲತಃ ಪ್ರಾಣದೇವರು ಮತ್ತು ಚತುರ್ಮುಖ ನಮ್ಮ ನೆನಪನ್ನು ನಿಯಂತ್ರಿಸತಕ್ಕಂಥ ಮಹಾಶಕ್ತಿ ಅದರ ಮೊದಲು ಕೆಳಗೆ ಹೋಗ ಶುರು ಸಿಗಬೇಕಾಗುತ್ತೆ ಆದ್ರಿಂದ ಇವು ನೋಡಿ ಎಂದು ಅಗ್ನಿ ಮತ್ತು ಚತುರ್ಮುಖ ಸ್ಮರಣ ಶಕ್ತಿಯ ದೇವತೆ ಅಗ್ನಿ ಮತ್ತು ಚತುರ್ಮುಖ ಬ್ರಾಹ್ಮಣ್ಯದ ದೇವತೆಗಳು ದೇವತೆಗಳಲ್ಲಿ ಇಬ್ಬರೇ ಬ್ರಾಹ್ಮಣರುಗಳು ಮತ್ತೆ ಬ್ರಾಹ್ಮಣರೇ ಇಲ್ಲ ಅಲ್ಲಿಯೂ ಮೈನಾರಿಟಿ ದೇವತೆಗಳಲ್ಲಿ ಬ್ರಾಹ್ಮಣ ದೇವತೆಗಳು ಅಂದರೆ ಬ್ರಾಹ್ಮಣ ಜಾತಿಯ ದೇವತೆಗಳು ಬ್ರಾಹ್ಮಣ ವರ್ಣಾಭಿಮಾನಿ ದೇವತೆಗಳು ಚತುರ್ಮುಖ ಮತ್ತು ಅಗ್ನಿ ಹೌದು ಋಷಿಗಳು ಆಗುವಂತ ದೇವತೆ ಬೃಹಸ್ಪತಿ ಆಚಾರ ಬಿಟ್ಟರೆ ವಾಯುದೇವರಿಂದ ಎಲ್ಲ ಕ್ಷತ್ರಿಯ ದೇವತೆಗಳು ವೈಶ್ಯ ದೇವತೆಗಳು ಶೂದ್ರ ದೇವತೆಗಳು ಓದಿದ್ದು ಬ್ರಾಹ್ಮಿನ್ಸ್ ಅಂತ ದೇವಾಸ್ ಚತುರ್ಮುಖ ಮತ್ತು ಅಗ್ನಿ ಅವರು ಚಿತ್ತದ ದೇವತೆ ಅದರ ಅರ್ಥ ಯಾರ ಚಿತ್ತ ಜಾಗೃತವಾಗಿದೆಯೋ ಅವನು ಬ್ರಾಹ್ಮಣ ಯಾರಿಗೆ ಚಿತ್ತ ಇಲ್ಲವೋ ಈ ಕೆನ್ನೆವರ್ ಬಿ ಬ್ರಾಹ್ಮಣ ಅಂದರೆ ಈ ಅಧ್ಯಾತ್ಮ ವೇದ ಮನ್ಮಯ ಯಾರ ಸ್ಮರಣೆಯಲ್ಲಿ ಸದಾ ಜಾಗೃತವಾಗಿರುತ್ತೋ ಅವರು ಚಿತ್ತ ದೇವತೆ ಆದ ಚತುರ್ಮುಖ ಜಾಗೃತನಾದ ಚಿತ್ತಾಭಿಮಾನಿಯೇ ಬ್ರಾಹ್ಮಣ್ಯ ಆದ್ರಿಂದ ಬ್ರಾಹ್ಮಣಿ ಕ್ವಾಲಿಟಿ ಇದ್ರೆ ಚಿತ್ತ ಓಪನ್ ಆಗ್ಬೇಕು ಚಿತ್ತ ಕ್ಲೋಸ್ ಆದ್ರೆ ಬ್ರಾಹ್ಮಣ್ಯವು ಕ್ಲೋಸ್ ಆಗ್ಬಿಡುತ್ತೆ ಇಲ್ಲೊಂದು ಸುಮ್ಮನೆ ಶನಿವಾರ ಮಾತ್ರ ಇರುತ್ತೆ ಬ್ರಾಹ್ಮಣ್ಯ ಇರೋದು ಚಿತ್ತ ಓಪನ್ ಆಯ್ತು ಅಂದ್ರೆ ಬ್ರಾಹ್ಮಣ ಕ್ವಾಲಿಟಿ ಇಸ್ ಓಪನ್. ಬ್ರಾಹ್ಮಣ್ಯದ ಮುಖ್ಯ ಲಕ್ಷಣ ವೇದ ವೇದಾಂತಗಳ ನಿರಂತರ ಸ್ಮೃತಿ. ಹಾಗಾಗಿ ಚಿತ್ತದ ದೇವತೆಯಾಗಿರತಕ್ಕಂಥ ಅಗ್ನಿ ಬಹಳ ಮುಖ್ಯವಾದ ಕಾರಣ. ಸಂಕಲ್ಪಕ್ಕಿಂತ ಮುಖ್ಯವಾದರೆ, ಯಾಕೆಂದರೆ ಸಂಕಲ್ಪ ಅನ್ನುವುದು ಬುದ್ಧಿ ನೋಡಿ, ಮನಸ್ಸು ಬುದ್ಧಿ, ಮನಸ್ಸು ಪರ್ಜನ್ಯ, ಸಂಕಲ್ಪ ಅನ್ನೋದು ಬುದ್ಧಿಯ ಕೆಲಸ, ನಿರ್ಧಾರ. ಮನಸ್ಸು ನಿರ್ಧಾರ ಮಾಡುವುದಿಲ್ಲ. ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಅದು ಡೌಟ್, ಸಂಕಲ್ಪ ಮಾಡಬೇಕೋ ಬೇಡೋ ಅಂತ ಮನಸ್ಸು ಅರ್ಧದಲ್ಲಿ ಬಿಟ್ಟಾಗ ಬುದ್ಧಿ ನಿರ್ಧಾರ ಮಾಡಿತು. ಅದೇ ಬುದ್ಧಿಯ ದೇವತೆ ಮಿತ್ರ ಬಂದ. ಬುದ್ಧಿಯ ದೇವತೆ ಮಿತ್ರ ಬಂದ ಮೇಲೆ ಅದರಿಂದ ಮನಸ್ಸು ಬುದ್ಧಿಯಾಗುತ್ತಾನೆ. ಚಿತ್ತ, ಚಿತ್ತದ ದೇವತೆ ಬಂದ. ಚಿತ್ತ ಅಂದ್ರೆ ವಿಜ್ಞಾನಮಯ ಕೋಶ. ಮನಸ್ಸು ಬುದ್ಧಿ ಎನ್ನುವುದು ಮನೋಮಯ ಕೋಶ. ಈಗ ನಾವು ಮನೋಮಯ ಕೋಶದಿಂದ ಪರ್ಜನ್ಯ ಮತ್ತು ಮಿತ್ರ ಇಬ್ಬರು ಮನೋಮಯ ಕೋಶ ತನಕ ಬಂದರು. ಅದಕ್ಕಿಂತ ಒಳಗೆ ಹೋದಾಗ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಅಹಂಕಾರ ಚಿತ್ತ ಇದು ವಿಜ್ಞಾನಮಯ ಕೋಶದಿಂದ. ಈ ಅಹಂಕಾರ ಚಿತ್ತ ಚೇತನವೂ ಸೇರಿತು. ಚಿತ್ತ ಚೇತನ ಅಂದ್ರೆ ಚಿತ್ತದ ವಿಸ್ತಾರ. ಸ್ಮರಣ ಶಕ್ತಿ ಎಂಬುದು ಪೂರ್ತಿ ಕರೆಕೊಂಡ್ರೆ ಚೇತನ ಅಷ್ಟು. ಇದು ವಿಜ್ಞಾನಮಯ ಕೋಶ. ಈಗ ವಿಜ್ಞಾನಮಯ ಕೋಶದ ಎಲ್ಲ ವಿಜ್ಞಾನಮಯ ಕೋಶಕ್ಕೆ ಪ್ರವೇಶ ಮಾಡಿದ್ದೇವೆ ನಾವು. ಸ್ಮರಣ ಶಕ್ತಿ ಜಾಗೃತವಾಯಿತು. ಇದು ವಿಜ್ಞಾನಮಯ ಕೋಶದ ಮೊದಲನೇ ಹಂತ. ಅದರ ದೇವತೆ ಹತ್ತು. ಹಿಂದೆ ಒಂದು ಕಥೆ ಬಂದಿತ್ತು, ಇದಕ್ಕೆಲ್ಲ ಒಂದಕ್ಕೊಂದು ಸಂಬಂಧ ಇದೆ. 15 ದಿವಸ ಊಟ ಮಾಡಬೇಡ ಅಂತ ಹೇಳಿದ ಶ್ವೇತಗೆ ತಿಳಿದ ಕಥೆಯನ್ನು ಬಂದಿತ್ತು. 15 ದಿವಸ ಊಟ ಮಾಡಬೇಡ. ಊಟ ಮಾಡದಿದ್ರೆ ಏನಾಗುತ್ತೆ ಅಂದ್ರೆ ಮನಸ್ಸು ಅನ್ನೋದು ಅನ್ನದ ರಸವನ್ನು ತೆಗೆದುಕೊಂಡು ಬೆಳೆಯುವಂತ. 15 ದಿವಸ ಮನಸ್ಸಿಗೆ ಏನು ಫೀಡ್ ಮಾಡಲಿಲ್ಲ ಅಂತ. ಮನಸ್ಸಿಗೆ ಫೀಡ್ ಮಾಡದೇ 15 ದಿವಸ ಆದ್ಮೇಲೆ ನನಗೆ ಏನು ನೆನಪಾಗುವುದಿಲ್ಲ ಅಂತ. ಒಳಗಿನ ಅಂತಃಕರಣಕ್ಕೆ ಫೀಡ್ ಮಾಡತಕ್ಕಂತ ಆಹಾರ ಕೊಡ್ತಿದ್ದ ಚಿತ್ತ ಕೈಕೊಟ್ಟು. ಯಾಕೆಂದ್ರೆ ಚಿತ್ತಕ್ಕೆ ಅದು ಅನ್ನಮಯ. ನಾವು ಆಹಾರವೇ ಹೋಗಿ ಮನಸ್ಸಿಗೆ ಸೇರಿ ಅದು ಸ್ಮರಣ ಶಕ್ತಿಯನ್ನು ಜಾಗೃತಗೊಳಿಸುವಂತ. ಅದರಿಂದ ಒಳ್ಳೆಯ ಆಹಾರ ತಗೊಂಡ್ರೆ ಒಳ್ಳೆ ನೆನಪು, ಕೆಟ್ಟ ಆಹಾರ ತಗೊಂಡ ಆಹಾರ ತಗೊಂಡದ್ದೇ ಮರೆತು ಹೋಗಬಹುದು. ಅಥವಾ ಕೆಟ್ಟದ್ದೆಲ್ಲ ನೆನಪು ಇದೆ, ಒಳ್ಳೆದೆಲ್ಲ ಮರೆತು ಹೋಗಬಹುದು. ಯಾರೋ ಉಪಕಾರ ಮಾಡಿದ್ದು, ಯಾರು ಹೆಲ್ಪ್ ಮಾಡೋದೆಲ್ಲ ಮರೆತು ಹೋಗುದು. ಯಾರೋ ಬೈದದ್ದು, ಯಾರೋ ಟೀಕೆ ಮಾಡಿದ್ದು, ಯಾರೋ ಇನ್ಸಲ್ಟ್ ಮಾಡಿದ್ದು, ಅದೆಲ್ಲ ನೆನಪು.